ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2959986 ಹಾಗೂ 2959987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಕರೆ ಮಾಡಿ ಮಾತನಾಡಿ. ಕೃಷಿ ರಂಗದಲ್ಲಿ ಈಗ ತಂಗೆಮ್ಮ ಎಲ್ ಕಾಂಬಳೆ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ನಾರೇ ನಾಗಮ್ಮ ಭಗಶಾಲಾ ಕೋಲೆ. ತಂಗಮ್ಮ ಎಲ್ ಕಾಂಬಳೆ ಹಾಗೂ ಸಂಗಡಿಗರಿಂದ ಇದುವರೆಗೆ ಸಂಪ್ರದಾಯದ ಪದ ಕೇಳಿದ್ರಿ. ಕೃಷಿರಂಗ ಕಾರ್ಯಕ್ರಮದ